ಕುಂಟಿ ಕೆತ್ತೋದು ಬಡಿಯೋದು ಮಾಡ್ತದ್ನ ಅದನ್ನ ಸದ್ಯಕ್ಕೆ ಕಲಿಸಿದ್ರು ನಿಮಗೆ. ಅಂದ್ರೆ ನಿಮ್ಮ ಕೃಷಿಗೆ ಬೇಕಾಗುವ ವಸ್ತುಗಳನ್ನ ನೀವೇ ಮಾಡ್ಕೊಳ್ತೀರಾ? ಹಾ ಹೌದು ಸರ್, ನಾವು ಫಸ್ಟ್ ಕಮರ್ ಕಡೆ ಹೊಸದಾಗಿ ಕುಂಟಿ ಮಾಡಿಸಿರ್ತಿದ್ವು, ತಾಂಬರ್ತಿದ್ವಿ. ಈಸೇನಾದ್ರೂ ಬಿಚ್ಚಿತ್ತಂದ್ರ ಕಮರ್ ತಕ್ಕೊಡಿ ಹೋಗ್ಬೇಕಾಗ್ತೈತಿ. ನೀನು ಒಂದ್ ಕೊಡಲಿ ಇಟ್ಕೊಂಡಿರು, ಒಂದ್ ಕುರ್ಚಿಗೆ ಆಗ್ಲಿ, ಇದ ಒಂದು ಕುಡುಗಲ್ ತಗೊಂಡಿರು. ಆ ಕುಡುಗಲ್ ತಗೊಂಡು ಅದನ್ನ ಸ್ವಲ್ಪ ಆ ಕಡೆ ಈ ಕಡೆ ಕೆತ್ತಿ ಅದನ್ನ ಒಂದ್ ಸ್ವಲ್ಪ ಬಡದು ಬೇಸಿ ಬಿಗಿ ಮಾಡ್ಕೊಂಡ್ಬಿಟ್ರ ನೀನು ಬೆಳಿ ಅರ್ಗ ಹೊತ್ನಾಗ ನಿಲ್ಲದ ಬೇಕಾಗಿಲ್ಲ, ಸೀದಾ ಹರಿಕೊಂಡು ಮನೆಗೆ ಬರ್ಬೋದು ಅಂತ ಹೇಳಿ ಅಪ್ಪ ಹೇಳ್ಕೊಡ್ತಿದ್ವಿ ಸರ್. ಅದನ್ನ ನಾವೆಲ್ಲ ಕಂಟಿನ್ಯೂ ಮಾಡ್ಕೊಳ್ತಾ ಬಂದಿದ್ವಿ. ಈಗ ಬರೋಬರ್ತ ಸ್ವಲ್ಪ ಸುಧಾರಿಸ್ದಂಗೆಲ್ಲ ಮತ್ತೆ ಆ ಟ್ಯಾಕರ್ಲಿ ಅರಗಿಸೋದು, ನೇಗಿಲು ಓಡಿಸೋದು, ಮತ್ತೆ ರೂಟ್ ಓಡಿಸೋದು ಅಂತಿಂತವು ಸಲಕರಣೆಗಳು ಬಂದು ನಮಗ ಅನುಕೂಲ ಆಗ್ಯಾವ ಸರ್. ಈಗ ಅವಾಗ ಅಪ್ಪ ಒಂದ್ ಎಕರೆ ಒಂದೂವರೆ ಎಕರೆ ಹೊಡೆಯಕ ಎರಡು ಗಂಟೆವರೆಗೆ ಮಾಡ್ತಾ ಇದ್ರು, ಮುಂಜಾನೆ 6 ಗಂಟೆಗೆ ಹೋದವರು 2 ಗಂಟೆವರೆಗೂ ರಂಟಿ ಹೊಡಿತಿದ್ರು, ದಣುವಾಗ್ತಿತ್ತು. ಈಗ ಆ ಒಂದು ಕಷ್ಟ ಕಡಿಮೆ ಆಗೈತೆ ಸರ್ ನಮಗೆ. ಯಂತ್ರಗಳ ಮುಖ್ಯನ ನಾವು ಒಂದ್ ಎಕರೆ 2 ಎಕರೆನ ಈಸಿಯಾಗಿ ಕೆಲಸ ಮುಗಿಸ್ ಬಂದ್ಬಿಡ್ತೀವಿ ಸರ್. ಈಗ ಹಂಗಾಗಿ ಬಹಳ ಅನುಕೂಲ ಆಗಕತ್ತೈತಿ. ಈಗ ಬರ್ತಾ ಒಂದು ಹೊಸ ತನಕ ನಾವು ಬರಕತ್ತೀವಿ ಅನಿಸ್ತೈತಿ. ಭೀಮಪ್ಪರೇ, ಹ್ಞೂ ಸರ್, ಏನು ವಿದ್ಯಾಭ್ಯಾಸ ಮಾಡಿದ್ರಿ? ನಾವು ಓದ್ಕಂತ ವ್ಯವಸಾಯ ಮಾಡಿದ್ವಿ. ಅದ್ರ ಜೊತೆ ನಮ್ಮ ಅಪ್ಪ ಓದೋದ್ ಬಿಡಬೇಡ್ರಿ, ಇದನ್ನು ಮಾಡ್ರಿ, ನಾಳೆ ಓದು ಸಿಗೋದಿಲ್ಲ, ಅದಕ್ಕೆ ನೀವು ಓದಕ್ಕ ಹೋಗ್ರಿ ಅಂತೇಳಿ ನಮ್ಮನ್ನು ಕಳಿಸ್ತಿದ್ರು. ನಾವು ಎಷ್ಟು 1ನೇ ತರಗತಿಯಿಂದನ ನಮ್ಮ ಅಪ್ಪನ ಜೊತೆಗೇ ಮಧ್ಯಾಹ್ನ 4 ಗಂಟೆಗೆ ಬಂದ್ನಪ್ಪ ಅಂದ್ರೆ ಹೊಲಕ್ಕೆ ಹೋಗಿ ಏನಾದರೂ ಹುಲ್ ತಗೊಂಬರೋದು, ದನಕ್ಕೆ ಹಾಕೋದು, ದನ ಮೇಸದ್ ಮಾಡ್ತಿದ್ವಿ ಸರ್. ಹಂಗಾಗಿ ಆ ಹವ್ಯಾಸ ಎರಡು ಕಡೆಗೂ ನಮಗೆ ಬೆಳೀತಾ ಹೋಯ್ತು. ಒಂದ್ ಕಡೆ ವ್ಯವಸಾಯ, ಇನ್ನೊಂದ್ ಕಡೆ ನಮ್ದು ವಿದ್ಯಾಭ್ಯಾಸ. ಹಂಗಾಗಿ ನಾವು ಕೊನೆಗೆ MA ಮುಗಿಸ್ಕೊಂಡಿದ್ವಿ, BEd ಆಯ್ತು, ನೆಟ್ ಆಯ್ತು, ಮತ್ತೆ ಏನೋ ಒಂದು ಗೌರ್ಮೆಂಟ್ ಉದ್ಯೋಗ ಸಿಗ್ತೈತಿ ಅಂತ ಹೇಳಿ CET ಓದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಆದ್ರೆ ಇಲ್ಲಿವರೆಗೆ ಆಗಿಲ್ಲ ಸರ್. ಆದ್ರೆ ನಮ್ಮ ಭೂಮಿ ತಾಯಿ ನಮ್ಮನ್ನ ಕೈಬಿಟ್ಟಿಲ್ಲ. ಒಂದ್ ಕಡೆ ನಮ್ಮ ಭೂಮಿ ನಮ್ಮನ್ನ ಜೋಪಾನ ಮಾಡ್ತಾ ಐತಿ, ಇನ್ನೊಂದ್ ಕಡೆ ಈ ಶಿಕ್ಷಣ ಏನಾದ್ರೂ ಮೇಲ್ಮಟ್ಟಕ್ಕೆ ಒಯ್ತೈತಿ ಅನ್ನುವಂತ ಒಂದ್ ಕನಸು ಹಂಗೈತಿ ಸರ್. ಆದ್ರೆ ಅದು ಯಾವಾಗ ನೆರವೇರ್ತೈತೆ ಗೊತ್ತಿಲ್ಲ. ಅಪ್ಪ ಹೇಳ್ತಿದ್ರು, ಬರೀ ರೈತರು ರೈತರಾಗೆ ಉಳಿಯೋದು ಬೇಡ, ಅದ್ರ ಜೊತೆಗೆ ಒಂದು ಶಿಕ್ಷಣ ನೀವು ಪಡ್ಕೊಂಡ್ರ 100 ರೈತರಿಗೆ ನೀವು ಮಾರ್ಗದರ್ಶನ ಕೊಡಬಹುದಪ್ಪ, ಅದಕ್ಕೆ ನೀವು ಬಿಟ್ಟದ್ ಬಿಟ್ಟು ಒಂದು 4 ಅಕ್ಷರ ಕಲೀರಿ, ಆ ವೃತ್ತಿ ಕೊಡ್ತೈತೆ ಅನ್ನೋದಕ್ಕಿಂತ ನಿಮಗೆ ಅಕ್ಷರ ಜ್ಞಾನ ಬಂತಂದ್ರೆ ಈ ವ್ಯವಸಾಯ ಕ್ಷೇತ್ರದಲ್ಲಿ ಏನಾದರೂ ಹೊಸತನ ಮಾಡ್ತೀರಿ ನೀವು, ಇಲ್ಲಾಂದ್ರೆ ನಾವು ಹಳೆಯದ ವ್ಯವಸಾಯ ಮಾಡ್ಕೊಂಡು ಹೋಗ್ಬೇಕಾಗ್ತೈತಿ, ನೀವು ಏನಾದರೂ ಮಾಡಿ ಕಲೀರಿ ಕಲೀರಿ ಅಂತೇಳಿ ನಮ್ಮ ತಂದೆಯವರು ಜಾಸ್ತಿ ನಮ್ಮನ್ನು ಒತ್ತಡ ಮಾಡ್ತಿದ್ರು ಸರ್. ಅವರು ಒತ್ತಡದಿಂದ ನಾವು ಎಜುಕೇಷನ್ ಕಲ್ತಿದ್ವಿ ಸರ್. ನಿಮ್ಮ ತಂದೆಯವರು ಏನು ಓದಿದ್ರು? ನಮ್ಮ ತಂದೆಯವರು ಅವಾಗಿನ ಕಾಲಕ್ಕೆ 7ನೇ ತರಗತಿ ಓದಿದ್ರು ಸರ್. ಅವರು ಹಳಗನ್ನಡ ಇವು ಎಲ್ಲವನ್ನು ಭಾರಿ ಚೆಂದಾಗಿ ಹೇಳ್ತಿದ್ರು. ಮತ್ತೆ ಸೋಮೇಶ್ವರ ಶತಕ ಅವನ್ನೆಲ್ಲವನ್ನು ನಾವು ಭಾಳ ನಮ್ಮಅಪ್ಪನ ಹತ್ತಿರದಿಂದ ಕೇಳ್ತಿದ್ವಿ. ಮತ್ತೆ ಅದ್ರ ಜೊತೆಗೆ ಅವ್ರು ಬರೀ ವ್ಯವಸಾಯವನ್ನ ಮಾಡಲಿಲ್ಲ ಸರ್, ಅವರು ನಾಟಕ ಬೇರೆ ಬೇರೆ ಕಲೆಯನ್ನು ಕಲ್ತ್ಕೊಂಡಿದ್ರು. ಆ ವ್ಯವಸಾಯ ಮಾಡೋತ್ತೆ ನಮ್ಗೆ ಬೇಸರ ಆತಂದ್ರೆ ಅವ್ರು ನಾಟಕ ಮಾತು ಹೇಳ್ತಿದ್ರು, ಅಶ್ವತ್ಥಮ್ಮನ ಮಾತು ಹೇಳ್ತಿದ್ರು, ಬೇರೆ ಬೇರೆ ಮಾತು ಹೇಳೋದ್ರಿಂದ ನಮ್ಮನ್ನ ರಂಜಿಸ್ತಿದ್ರು ಸರ್. ಬಹಳ ನಮಗ ಒಳ್ಳೆ ಒಂದು ಹವ್ಯಾಸಗಳನ್ನ ಆ ಮುಖ್ಯನ ಕಲ್ತ್ಕೊಂಡು ಬಂದಿವಿ. ಅದು ಹೊಲದಾಗನೆ ಹೊಲ ಓಟು ಗರ್ಜಿಸ್ಬೇಕು, ಹಂಗ ಅವ್ರ ತಮ್ಮ ಧ್ವನಿಯನ್ನ ಹೊರಡಿಸಿ ನಮ್ಮ ಜೊತೆಗೆ ಭಾರಿ ಎಂಜಾಯ್ ಮಾಡ್ತಿದ್ವಿ ಸರ್. ಕೃಷಿ ಅಂದ್ರೆ ಬರೇ ಒಂಥರ ಪೆಚ್ಚ ಮುರಿ ಹಾಕೊಂಡು ಕೆಲಸ ಮಾಡೋದಲ್ಲ ಸರ್, ಇದು ಒಂದು ಏನೋ ಸಂತಸದಿಂದ ಉತ್ಸಾಹದಿಂದ ಕೆಲಸ ಮಾಡಬೇಕು. ಹಂಗೆ ನಮ್ಮನ್ನ ಅವರು ಒಂದು ತಯಾರು ಮಾಡ್ತಿದ್ರು ಸರ್. ನಮಗೆ ಬೇಸರ ಆತಂದ್ರೆ ಯಾಕೆ ಕುಂತಿ ಬಾ, ಬಾಯಲ್ಲಿ ಒಂದು ಕತೆ ಹೇಳ್ತೀನಿ ಬಾ, ಇಲ್ಲ ಒಂದು ಹಾಡು ಹೇಳ್ತೀನಿ ಬಾ, ಇಲ್ಲ ಒಂದು ಹೊಡಪು ಹೇಳ್ತೀನಿ ಬಾ. ಅಲ್ಲಿ ಬರೇ ಕೃಷಿ ಒಂದು ಆಗ್ತಿರ್ಲಿಲ್ಲ ಸರ್, ಇಡೀ ಒಂದು ಸಂಸ್ಕೃತಿ ಅಂದ್ರೆ ಎಲ್ಲದನ್ನು ನಾವು ಕಲ್ಕೊಂಡು ಬಂದಿದ್ವಿ ಸರ್. ನನಗೆ ನಮ್ಮಅಪ್ಪನ ಜೊತೆ ಕೆಲಸ ಮಾಡಿದ್ದಂದ್ರೆ ಬಹಳ ಖುಷಿ ಕೊಡ್ತೈತಿ. ನಾವು ರಾತ್ರಿ ಹೋಗಿ ಕಣ ಕಾಯ ಹೊತ್ನಾಗ ರಾಸಿ ಕಾಯ ಹೊತ್ನಾಗ ರಾಸಿ ಕಾಯೋದಷ್ಟೇ ಅಲ್ಲ ಸರ್, ಮಲಗಕ್ಕೆ ಹೋಗ್ತಿದ್ದಿಲ್ಲ ನಾವು. ಅವ್ರ ಜೊತೆಗೆ ಏನಾದರೂ ಒಂದು ಕಥೆಯನ್ನ ಅಥವಾ ಒಂದು ಬೆಳೆನ ಹೆಂಗೆ ಬೆಳಿಬೇಕು ಅಂತೇಳಿ ಕೇಳ್ತಿದ್ವಿ ನಾವು. ಆ ನೇವಣಿ ಹೆಂಗೆ ಬರ್ತೈತಿ, ನೇವಣಿನ ಹೆಂಗೆ ನಾವು ಊಟ ಮಾಡಕ್ಕೆ ಇದು ಮಾಡ್ಬೇಕಪ್ಪ, ಅದರಿಂದ ಹೆಂಗೆ ಬಿತ್ತಿದ್ರೆ ನಮಗೆ ಮೇಲೆ ಬಿತ್ತಿದ್ರೆ ಬರ್ತೈತೆ, ತೀರ ಒಳಗಡೆ ನಾವು ಅದನ್ನು ಹಾಕಿದ್ರೆ ನೇವಣಿ ಚೆನ್ನಾಗಿ ಬರ್ತೈತೋ ಅಂತೇಳಿ ಕೇಳ್ತಿದ್ವಿ. ಇಲ್ಲಪ್ಪ, ಅದು ಬರೇ ಒಂದು 3 ಬಟನ್ ಒಳಗೆ ಬಿತ್ತಬೇಕು ನೀವು. ನೇವಣಿನ ಸಜ್ಜಿನ ಎಳ್ಳನ್ನ ಭಾಳ ಒಳಗಡೆ ಹಾಕಂಗಿಲ್ಲ ಸರ್, ಅದನ್ನು ಮೇಲೇ ಬಿತ್ತಬೇಕು. ಅದನ್ನು 2 ಬಟ್ಟು ಮೇಲೆ ಬಿತ್ತಂದ್ರೆ ಆ ಬೀಜ ಬೇಗನೆ ಹೊರಗಡೆ ಬರ್ತದೆ ಸರ್. ಅದನ್ನ ಸತಿಗೆ ನಮಗೆ ಹೇಳಿಕೊಡ್ತಿದ್ರು ಅವರು. ಬರೇ ಈ 7 ಒಳಗಡೆ ಬಿತ್ತಿದ್ರೆ ನಾವೇನಾದರೂ ಒಂದು 4-5 ಇಂಚ್ ಒಳಗಡೆ ಅದನ್ನು ಬಿತ್ತಿದ್ನಪ್ಪ ಅಂದ್ರೆ ಭೂಮಿಯಾಗ ಇಟ್ಟನಪ್ಪ ಅಂದ್ರೆ ಅದು ಉಟ್ಟಂಗಿಲ್ಲ, ವೈಪಟ್ಟಾಗ್ತೈತಿ ಅಂತಿದ್ರು. ವೈಪಟ್ಟು ಅಂದ್ರೆ ಅದು ಬೆಳೆ ಬರೋದೇ ಇಲ್ಲ ಸರ್, ಅದು ಹಂಗ್ಲಾಗ್ತೈತಿ ಅಂತೇಳಿ ನಮಗೆ ಹೇಳ್ಕೊಡ್ತಿದ್ರು ಅವರು. ಈಗಲೂ ನಾವು ಅದನ್ನೇ ರೂಢಿಸ್ಕೊತಿದ್ದೀವಿ. ಏನಾದರೂ ನಾವು ಈಗ ನಡುಕಟ್ಟಿನ ಕೂರಿಗೆ ಅಂತ ಬಂದವು ಸರ್, ಆ ನಡುಕಟ್ಟಿನ ಕೂರಿಗಿನ್ನ ಮೇಲೆ ಹೊಡೆಯೋಕ್ಕಾಗಂಗಿಲ್ಲ, ತೀರ ಒಳಗಡೆ ಇಳಿಸಿ ಹೊಡೆದ್ನಪ್ಪ ಅಂದ್ರೆ ಉಟ್ಟಂಗಿಲ್ಲ, ತೀರ ಮೇಲೆ ಹಾಕಿದ್ನಪ್ಪ ಅಂದ್ರೆ ಅದು ಪೂರ್ತಿ ಸಬ್ಸೂರಿ ಆಗ್ತೈತಿ, ಎಲ್ಲಿ ಬೇಕಲ್ಲೇ ಉಟ್ಟಾಕೈತಿ ಬಿಡ್ತೈತಿ. ಅವಾಗ ನೀನು ನಾಳೆ ಆ ಕಳೆಯನ್ನು ತೆಗೆಯೋಕೆ ಕಷ್ಟ ಆಗ್ತದೆ. ಅದಕ್ಕೇನಂತ ಹೇಳಿ ಒಂದು 2-3 ಇಂಚು ಒಳಗಡೆ ಅಷ್ಟ ಮೇಲೆ ಹಗುರವಾಗಿ ಬಿತ್ತಬೇಕು ಅದನ್ನು. ಏನು ಸಜ್ಜಿನ, ನೆವಣಿನ, ಮತ್ತು ಈ ಎಳ್ಳ, ಜೋಳನ, ಇವನ್ನೆಲ್ಲವನ್ನು ಹಂಗೆ ಬಿತ್ತಿದ್ರೆ ಬರ್ತದೆ ಸರ್. ಹಂಗಾಗಿ ಅದನ್ನೆಲ್ಲ ಹೇಳ್ಕೊಡ್ತಿದ್ರು. ಅದನ್ನು ನಾವು ಈಗಲೂ ನೆನಪು ಮಾಡ್ಕೊತಿದ್ವಿ. ನಮ್ಮ ಅಪ್ಪ ಇಲ್ದಿದ್ರೂ ಚಿಂತೆ ಇಲ್ಲ, ಅದು ಏನು ಅವರು ಬಿತ್ತುವಂಥ ಸಂದರ್ಭದಾಗ ಹೇಳ್ತಿದ್ರು, ನಾವು ಹೋಗಿ ಇಡೀ ಒಂದು ಊರಿಗೆ ಹೋಗಿ ಎಲ್ಲ ದೇವರಿಗೆ ನಾವು ಬಿತ್ತೀವಿ ಅಂತೇಳಿ ನಿಧಿ ಹೊಯ್ಕೊಂಬರ್ತಿದ್ವಿ ಸರ್. ನಿಧಿ ಹೊಯ್ಕೊಂಬರ ಹೊತ್ತಿನಾಗ ಎಲ್ಲ ಎಳ್ಳು, ಸಜ್ಜಿ, ನೆವಣಿ, ಉದ್ದು, ಹೆಸರು ಎಲ್ಲವನ್ನು ಆ ಒಂದು ಸಣ್ಣ ಒಂದು ಗಂಟ್ನಾಗ ಹಾಕೊಳ್ಳೋದು. ಹಾಕೊಂಡು ಎಗಲ ಮ್ಯಾಗ ಟೋಲ್ ಹಾಕೊಂಡು ಆ ಟೋಲ್ನಾಗ ಅದನ್ನ ಹಿಂಗೆ ಹಿಡ್ಕೊಂಡು ಇಡೀ ಏನು 5-6 ದೇವ್ರನ್ನ ನಿಧಿ ಹೊಯ್ಕೊಂಬರೋದು ಸುತ್ತರ್ಕೊಂಡು. ನಿಧಿ ಹೊಯ್ಕೊಂಡು ಬರೋದಂದ್ರೆ ಏನು, ಏನ್ ಮಾಡ್ತಾರಲ್ಲಿ? ನಿಧಿ ಅಂದ್ರೆ ಸರ್, ಅದು ಇವಾಗ ಹೇಳಿದ್ನಲ್ಲ, 5 ಧಾನ್ಯಗಳು ಅಥವಾ 6-7 ಧಾನ್ಯಗಳನ್ನ ಸಂಗ್ರಹಿಸೋದು, ಕೂಡಿಸೋದು. ಸ್ವಲ್ಪ ಅಂದ್ರೆ ಜಾಸ್ತಿ ಅಲ್ಲ ಸರ್. ಆ ಒಂದು ಊದಿನ ಕಡ್ಡಿ, ಎಣ್ಣೆ, ಆ ಹೋಗಿ ದೇವ್ರಿಗೆ ಹೇಳ್ಕೊಳೋದು, ನಾವು ಇಂದು ಭೂಮಿ ತಾಯಿಗೆ ಈ ಬೀಜಗಳನ್ನ ಅರ್ಪಿಸ್ತೀವಿ, ನಮ್ಮನ್ನ ಸ್ವಲ್ಪ ಕಾಪಾಡವ, ನಮಗೆ ಅನ್ನನ ಕೊಡು, ಮತ್ತೆ ಇತರರಿಗೂ ಅನ್ನ ಆಗಂಗ್ ಮಾಡು ಅಂತ ಹೇಳಿ ಕೇಳ್ತಿದ್ವಿ ಸರ್. ಆ ಅಪ್ಪ ಹೇಳ್ತಿದ್ದ, ಅದು ನಿಧಿ ಅಂದ್ರ ಹಿಂಗ್ ಹೋಯ್ಬೇಕು, ಬೆಳಗ್ಗೆ ಮುಂಜಾನೆ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರಿಗೆ ಹೋಗಿ ಎಲ್ಲಾ ದೇವ್ರಿಗೆ ಹೇಳಿ ಬರಬೇಕು. ಅಲ್ಲಿ ಆಧಾರ ಅನ್ನದ ಸತಿಗೂ ಅದ್ರಾಗ ಹಾಕೊಂಬರೋದು. ಕೊನೆಗೆ ಆ ಭೂಮಿ ತಾಯಿ ತಾಗೆಯಲ್ಲಿ ಬಿತ್ತಕ್ ಹೋಗ್ತಿದ್ವಿ, ಆ ಕೂರಿಗೆ ಮುಂದೆ ಕೂರಿಗೂ ಪೂಜೆ ಮಾಡ್ತಿದ್ವಿ ಸರ್. ಕೂರಿಗೆ ಪೂಜೆ ಮಾಡಿ ಅದಕ್ಕೆ ಕಾಯಿ ಹೊಡೆದು ಆ ಏನ್ ನಾವು ನಿಧಿ ಹೊಯ್ಕೊಂಬಂದಿರ್ತಿದ್ವಲ್ಲ ಅದನ್ನ ಒಂದು ಮ್ಯಾರಿನ ಬಿತ್ತವದು, ಹಿಂಗ್ ಬಿತ್ಕೊಂತ ಹೋಗೋದು. ಅದು ಎಲ್ಲಿವರೆಗೆ ಆಗ್ತೈತೆ ಫಸ್ಟ್ ಅದನ್ನ ಬಿತ್ತದ ಸರ್. ಅದು ಚೆನ್ನಾಗಿ ಬೆಳಿತೈತೆ ಅಂದ್ರೆ, ಚೆನ್ನಾಗಿ ಹುಡ್ತೀವಿ ಅಂದ್ರ ಆ ವರ್ಷದ ಬೆಳೆ ನಮಗೆ ಒಳ್ಳೆ ಚೆನ್ನಾಗಿ ಫಲ ಕೊಡ್ತತಿ ಅಂತ ಹೇಳಿ ಒಂದು ಕನಸು ಕಟ್ಕೊಂತಿದ್ವಿ. ಅದ್ರ ಮೇಲೆ ನಮಗೆ ಬಹಳ ನಂಬಿಕೆ ಇರ್ತಿತ್ತು. ಏ, ನಾನು ನಿಧಿ ಹೊಯ್ಕೆ ಬಂದದ್ದು ಎಲ್ಲ ಚಂದಾಗಿ ಹುಟ್ಟುಬಿಟ್ಟೈತಿ. ಅಪ್ಪ ನಂಗೆ ಸಮಾರಂಭ ಪಡ್ತದೆ, ಏ ನಿಧಿ ಹೊಯ್ಕೆ ಬಂದದ್ದು ಭಾರಿ ಚಂದ ಹುಟ್ಟೈತಪ್ಪ, ಈ ವರ್ಷ ಬೆಸ್ಟ್ ಬೆಳೆ ಬರ್ತೈತಿ, ಒಳ್ಳೆ ಫಲ ಸಿಗ್ತದೆ ನಮಗೆ. ಮತ್ತೆ ಕಳೆ ಕೀಳೋದು, ಕಳೆ ಕೀಳೋತ್ನಾಗ ಅದನ್ನೆಲ್ಲ ಹೇಳ್ತಿದ್ರು, ಈ ಸರಿ ನೋಡಪ್ಪ ಇಷ್ಟೇ ನಮಗೆ ಫಲ ಬರ್ತೈತಿ, ನಾವು ಈ ವರ್ಷ ಅನ್ನಕ್ಕೆ ಮಾತ್ರ ಚಿಂತೆ ಮಾಡಂಗಿಲ್ಲ ಅನ್ನುವಂಥ ಒಂದು ನಂಬಿಕೆ ಸರ್. ಹಂಗಾಗಿ ಆ ನಿಧಿ ಒಯ್ಯೋದು ಎಲ್ಲದನ್ನು ನಾವು ನಮ್ಮ ತಂದೆಯಿಂದನೇ ಕಲ್ತಿದ್ದು. ಅವ್ರು ಹೇಳ್ತಿದ್ರು, ಅವ್ರ ಅಜ್ಜರು ನಮಗೆ ಕಲಿಸಿದ್ರಪ್ಪ, ನಾವು ನಿಮಗೆ ಹೇಳಿಕೊಡಕತ್ತೀವಿ. ಮತ್ತೆ ಇನ್ನೊಂದು ಕಣ ಮಾಡೋದು ಅಂತಂದು ಅದು ಬಹಳ ಚೆನ್ನಾಗಿತ್ತು ಸರ್. ಕಣ ಈಗಲೂ ಮಾಡ್ತೇವೆ, ಈಗ ಕಷ್ಟ ಸರ್. ಈಗೇನು ಪಾಟ್ ಅದಾವ ಸರ್, ಪಾಟ್ ಅಂದ್ರೆ ಇವಾಗ ಆಳ್ಚೆಲ್ಲ ಬಂದ್ಬಿಟ್ಟವು ಹೊಸ್ದಾಗೆ, ರೋಡಿನ ಪಕ್ಕಕ್ಕೆ ಈಗ ಕೆಲವರು ರೋಡ್ನಾಗ ಒಕ್ಕಾಕತ್ತಾರೆ ಸರ್, ಕಣ, ಕೃಷಿ ಕಣಗಳನ್ನ ಈ ಸರ್ಕಾರದವ್ರು ಮಾಡಕತ್ತಾರ. ನೀವು ಕಣಗಳನ್ನ ನೋಡಿದ ನೆನಪಿದ್ಯಾ? ನಾವು ನಮ್ಮಅಪ್ಪ ಮಾಡುವಂತ ಕಣ ನೋಡಿವಿ ಸರ್. ಅವ ನಮ್ಮಅಪ್ಪರು ಏನ್ ಮಾಡ್ತಿದ್ರು ಅಂದ್ರ, ಒಂದು ನಡುಕ್ ಗೂಟ ಕಟ್ಟಿ ಉಗಿತಿದ್ರು, ಮೇಟಿ ಅಂತ ಹೇಳೋದು, ಸುತ್ತವ್ರದ್ದು ಭೂಮಿ ಸ್ವಚ್ಛ ಮಾಡ್ತಿದ್ರು, ಅದ್ರಲ್ಲಿ ಅಳ್ಳು ಏನನ್ನ ಇರ್ತವೋ ಅದನ್ನೆಲ್ಲವನ್ನು ಕಡೆಗೆ ಹಾಕ್ತಿದ್ರು. ಕಡೆಗೆ ಹಾಕಿ ಆ ಎತ್ತುಗಳು, ಒಂದು 8-10 ಎತ್ತುಗಳನ್ನ ಜಾಯಿಂಟ್ ಕಟ್ತಿದ್ರು ಸರ್, ರೌಂಡಾಗಿ ಏನ್ ಮೇಟಿ ಉಗಿದಿರ್ತಿದ್ರಲ್ಲ ಆ ಮೇಟಿ ಸುತ್ತೋರ್ದು ತಿರ್ಸೋದು. ಯಾಕೆ ತಿರ್ಸ್ತೀರಪ್ಪ ಇದನ್ನ ಅಂತ ಹೇಳಿ ನಾವು ಕೇಳ್ತಿದ್ವಿ ಅವಾಗ. ಈ ಭೂಮಿ ಗಟ್ಟಿ ಆಗ್ತತಿ, ಬೆಶ್ ಮಿದುವಿದ್ದು ಗಟ್ಟಿ ಆಗ್ತತಿ, ನಾಳೆ ಏನಾದ್ರೂ ಕಾಳಾಕಿದ್ರ ಅದು ಏನಾಗಂಗಿಲ್ಲ. ಮತ್ತೆ ಇನ್ನೊಂದು ಅಂತಿಗುಂಡ್ ಅಂತ ಬರ್ತದೆ ಸರ್, ಅದು ಅಂತಿಗುಂಡು ದೊಡ್ಡದಿತ್ತು, ಒಂದು 5-6 ಕ್ವಿಂಟಲ್ ಹಾಕುತ್ತೆ, ಜಾಸ್ತಿ ಹಾಕುತ್ತೆ ಸರ್. ಆ ಗುಂಡಿಗೆ ಕಟ್ಕೊಂಡು ಸುತ್ತರಿಸೋದು, ಭೂಮಿ ಎಲ್ಲ ಒಂಥರ ಸಾಫ್ ಆಗಿಬಿಡ್ತಿತ್ತು, ನೈಸ್ ಆಗ್ತದೆ ಸರ್. ಕೊನೆಗೆ ಸಗಣಿ ರಾಡಿ ಇತ್ತಲ್ಲ, ಸಗಣಿ ರಾಡಿ ಎತ್ತಿಂದು ಕಲೆ ಹಾಕಿರ್ತಿದ್ರು. ಯಾಕೆ ಕಲೆ ಹಾಕ್ತಿರಿ ಇದನ್ನ, ಯಾಕೆ ಅಂತ ಕೇಳಿದ್ರ, ಇದು ನಾಳೆ ಕಣ ಬಳಿ ಹಾಕ್ಬೇಕು, ತಗೊಂಡೋಗ್ತಿದ್ವಿ, ತಗೊಂಡೋಗಿ ಆ ಕಣನ ಬೆಳಿತಿದ್ರು. ಸುತ್ತೋರ್ದು ಒಂದು ಒಬ್ಬೆ ಆಗ್ತಿದ್ರು ಸರ್, ನೀರು ಏನಾದರೂ ಒಳಗಡೆ ಹೋದಿತ್ತು ಅಂತ ಹೇಳಿ, ಮಳೆ ನೀರು ಬಿದ್ದಿದ್ದ ನೀರು ಹೊರಗಡೆ ಹೋಗ್ಬೇಕು, ಅದು ಒಳಗಡೆ ಹೋತಂದ್ರೆ ಮತ್ತೆ ಕಣ ಕೆಟ್ಟೋಗ್ತೈತೆ ಅಂತೇಳಿ. ಅವಾಗ ಅದಕ್ಕೆ ಪೂಜೆ ಮಾಡಿ ಅಲ್ಲೇನು ತಾವು ಬೆಳೆದಂಥ ನೆವಣಿ, ತೊಗರಿ, ಫಸ್ಟ್ ನೆವಣಿ ಹಾಕ್ತಿದ್ರು ಸರ್. ನೆವಣಿ ಎಲ್ಲದನ್ನ ತಂದು ಹಾಕ್ಕೊಳ್ಳೋದು, ಹಾಕ್ಕೊಂಡು ಅದನ್ನ ಅಂತಿ ಕಟ್ಟಿ ತಿರ್ಸೋದನ್ನ ನಾವು ನೋಡಿವಿ. ಅಂತಿ ಮೇಲೆ ನಿಂತ್ಕೊಂಡಿವಿ ನಾವು, ಆ ಅಂತಿ ಗುಂಡು ಮೇಲೆ ನಾವು ನಿಂತ್ಕೊಂಡು ಎತ್ತಿಟ್ಕೊಂಡು ಹೊಡಿತೀವಿ. ಕಟ್ಟಿಗೆದ ಒಂದು ಅಲ್ಲಿಗೆ ಅದು ಒಳ್ಳೆ ನೀಟ್ ಆಗಿರ್ತಿತ್ತು ಸರ್, ಕುಂದ್ರಕ್ ಸತಿಗೆ ಇರ್ತಿತ್ತು. ಯಾಕಂದ್ರೆ ಸಾಕಾಗಿ ರೈತ ಅದ್ರ ಮೇಲೆ ಕುತ್ಕೊಂಡು ಕುತ್ಕ ಇದ್ರ ಮೇಲೆ ಕುತ್ಕ ಆ ಕಡೆ ಈ ಕಡೆ ಕಾಲು ಹಾಕೊಂಬಿಟ್ರ ಆ ಅಂತಿ ಗುಂಡು ಮೇಲೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ನಮ್ಗೆ ಕೂರ್ಸ್ಯಾರ ಸರ್ ನಮ್ಮ. ಅವಾಗ ನಮ್ಮಅಪ್ಪರು ಬಹಳ ಚಂದಾಗಿ ಹೊಡಿತಮ್ಮ ಹೊಡಿ ನೀನ್ ಹಿಡ್ಕೊಂಬಿಡು ಅಷ್ಟ ನಿನ್ನ, ಆದ್ರೆ ಮತ್ತೆ ಹಿಂದಕ್ಕೆ ಬಿದ್ರ ಗುಂಡು ನಿನ್ ಮೇಲೆ ಎತ್ಕೊಂಡು ಹೋಗ್ತೈತೆ ನೋಡು ಹೇಳ್ತಿದ್ರು. ಹಿಂದ ಗುಂಡೈತಿ, ಬಹಳ ಹುಷಾರಾಗಿರ್ಬೇಕು, ಕರೆಕ್ಟ್ ಆಗಿ ಹಿಡ್ಕೊಂಡು ಕುತ್ಕ. ಅದಕ್ಕೆ ಆ ಕಡೆ ಈ ಕಡೆ ಕಾಲು ಹಾಕ್ತಿದ್ರು ಸರ್, ಒಂದ ಕಡೆಗೆ ಹಾಕಿದ್ರೆ ಬಿದ್ದು ಬಿಟ್ರ ಹುಡುಗ ಅಂತ ಹೇಳಿ ಕಾಲು ಹಾಕ್ತಿದ್ರು. ಮತ್ತೆ ಹಿಂದೆ ಇರ್ತಿದ್ರು ನಮ್ಮ ಹಿಂದೆ ಆ ಮೇಟಿಗೆ ಆ ಇದನ್ನ ಕಟ್ಬಿಡ್ತಿದ್ರು, ಆ ಎತ್ತುಗಳು ಹಗ್ಗನ ಮೇಟಿಗೆ ಕಟ್ಬಿಟ್ರ ಸುತ್ತೋರ್ದು ಅದು ಎತ್ತು ತನ್ನಡಿತಾನ ಸುತ್ತರಿ. ಅದು ಹಿಂದ್ಗಡೆ ಇವರು ಹುಲ್ಲನ್ನ ತೆಗೆದು ತೆಗೆದು ಹಾಕ್ತಿದ್ರು ಸರ್, ಚಜ್ಜಿ ಹುಲ್ಲು, ನೆವಣಿ ಹುಲ್ಲು ಏನಿರ್ತಲ್ಲ ಅದನ್ನ ಕೊಡ್ಬೋದು ಒಂದ್ ಕಡೆಯಿಂದ ಕೊಡಕೆಂತ ಬರೋದು, ಅದಂಗ ತನ್ನಡಿತಾನ ಹಿಂಗ ಎತ್ತ ಹಿಂಗ್ ಬರೋ ಹೊತ್ನಾಗ ಅಲ್ಲಿ ಒಂದ್ 2.5 ಅಷ್ಟು ಕಿತ್ತು ಹೋಗದ ಬಿಡ್ತಿದ್ರು. ಅದು ಅವಾಗ ಅದೇನಾಗ್ತಿತ್ತು, ಸಣ್ಣಗೆ ಎಲ್ಲಾ ಕಾಳು ನೆವಣಿ ಕಾಳು ಎಲ್ಲ ಕಡೆ ಬಂದ್ಬಿಡ್ತಿದ್ದು. ಕೊನೆಗೆ ಅದನ್ನೆಲ್ಲದನ್ನು ಎತ್ತು ಒಂದ್ ಕಡೆ ಹೊಡೆದು ನೆವಣಿನ ತೂರಿ ಒಂದ್ ಕಡೆ ಸಂಗ್ರಹಣೆ ಮಾಡ್ಕೊಂಡು ಹೋಗ್ತಿದ್ವಿ. ಅದೆಲ್ಲ ಅವಾಗ್ಲಿಂದ ನಾವು ಸಣ್ಣರಿದ್ದಂಗ್ಲಿಂದ ನೋಡ್ಕೊಂಡ್ ಬಂದ್ವಿ. ಈಗೀಗ ಇಲ್ಲ ಸರ್, ಅದು ಅದೇನು ಕಣ ಮಾಡೋ ಸಂಸ್ಕೃತಿ ಅನ್ನೋದು ಇಲ್ಲ ಇಲ್ಲ ನಮಗೆ, ತಾಳ್ಮೆನೇ ಇಲ್ದಂಗೆ ಆಗೈತಿ ಈಗ. ಈ ಮಳೆ ಬಂದು ಈ ಮಳೆಗೆ ಜೊತೆಗೆ ನಾವು ಹೋರಾಟ ಮಾಡ್ಬೇಕಾಗೈತಿ. ಅದಕ್ಕೆ ನಾವೇನು ಮಾಡ್ತೀವಿ ಸರ್, ಈಗ ಪಾಟ್ ಮಾಡ್ಕೊಂಬಿಟ್ಟಿವಿ, ಆಳಚೀಲ ತಗೊಂಡು ಆಳಚೀಲನ ಹಾಸ್ತೀವಿ ಅಡಿಗೆ ಮೇಲೆ, ಆಳಚೀಲನ ಹಚ್ಚಿಬಿಡ್ತೀವಿ. ಈಗ ಮಿಷನ್ ಬಂದವ ಸರ್, ಮಿಷನ್ ಬಂದಿರೋದ್ರಿಂದ ನಮಗೆ ಭಾಳ ಅನುಕೂಲ ಆಗೈತಿ. ಏನೋ ಒಂದು 50-60 ಚೀಲ ಸಜ್ಜಿ ಒಕ್ಕಿದ್ರೆ ಕಷ್ಟ ಇಲ್ದಂಗೆ ತಂದ್ಬಿಡ್ತೀವಿ ಮನೆಗೆ, ತಂದ ಬೇಗ ಆಗಿಬಿಡ್ತೈತೆ ಸರ್. ಹಂಗಾಗಿ ಅನುಕೂಲ ಆಗೈತಿ. ಮತ್ತು ಈಗ ಕಳೆನಾಶಕನು ಬಂದವು, ಅವಾಗ ಹುಲ್ಲು ಕೀಳ್ತಿದ್ವಿ ನಾವು, ಕಳೆ ಕೀಳ್ತಿದ್ವಿ ನಡುವೆ ಹೋಗಿ ಕಳೆ ಕೀಳ್ತಿದ್ವಿ. ಈ ಕಳೆ ಕೀಳೋ ಅಂತ ಒಂದು ಸಂದರ್ಭ ಕಡಿಮೆ ಆಗೈತೆ ಸರ್ ಈಗ. ಯಾಕಂದ್ರೆ ವರ್ಷಕ್ಕಿಂತ ವರ್ಷ ಹೊಸ ಹೊಸ ತಳಿಗಳು ನಮಗೆ ಬರಕತ್ತಿರೋದ್ರಿಂದ ಅನುಕೂಲ ಆಗೈತೆ ಸರ್ ನಮಗೆ. ಭೀಮಪ್ಪರೇ, ನಿಜವಾಗ್ಲೂ ನಿಮ್ಮ ಈ ಬಾಲ್ಯದ ನೆನಪುಗಳು, ನಿಮ್ಮ ತಂದೆಯವರಿಂದ ನೀವು ಕೃಷಿಯಲ್ಲಿ ಕಲಿತ ಎಲ್ಲ ಅನುಭವಗಳನ್ನು ಚೆನ್ನಾಗಿ ಹೇಳಿದ್ರಿ. ಈ ಬಿತ್ತನೆ ಸಂದರ್ಭದಲ್ಲಿಯೂ ಸಹಿತ ಒಂದು ದೇವರಿಗೆ ಬೀಜಗಳನ್ನು ಒಯ್ದು ಎಡೆ ಥರ ಇಟ್ಟು ಅವುಗಳನ್ನೇ ನಿಧಿ ಅಂತೇಳಿ ಭಾವಿಸಿಕೊಂಡು ಬಂದು ಅವುಗಳನ್ನು ಮತ್ತೆ ಹೊಲದಲ್ಲೆಲ್ಲ ಬಿತ್ತುವುದು, ರೈತ ನಿಜವಾಗ್ಲೂ ಎಷ್ಟು ಆಶಾವಾದಿಯಾಗಿದ್ದ, ಇದೆಲ್ಲ ಅನುಭವಗಳನ್ನು ನಿಜವಾಗ್ಲೂ ಚೆನ್ನಾಗಿ ಹೇಳಿದ್ರು ಕೂಡ. ಈಗ ನೀವು ಎಷ್ಟು ಎಕರೆಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಿ ಸರ್? ಈಗ ನಾವು 1.8 ಎಕರೆ ಭೂಮಿಯಲ್ಲಿ ಕೆಲಸ ಮಾಡ್ತಿದ್ವಿ ಸರ್. ಹೊಳಿ ಭೂಮಿ ಅಂತೇಳಿ ತುಂಗಭದ್ರಾ ನದಿ ಹಿನ್ನೀರಿನಿಂದ ಆಗಿರೋ ಭೂಮಿಗೆ ನಾವು ಹೊಳಿ ಸರ್ದಂಗೆಲ್ಲ ಅದಕ್ಕೆ ಅಲಸಂದಿ ಸಣ್ಣ ಜೋಳ ಅಂತ ಹೇಳೈತಿ ಸರ್, ಅದನ್ನು ಬಿತ್ತಿ ಬಿಡ್ತೀವಿ. ಆ ಸಣ್ಣ ಜೋಳನೂ ಬರ್ತೈತಿ, ಅಲಸಂದಿನೂ ಬರ್ತೈತಿ ನಮಗೆ. ಅದು ತಂಪು ಇರೋದ್ರಿಂದ ಆ ಭೂಮಿ ಈ ಎರೆ ಅಥವಾ ಕರಿ ಮಣ್ಣಾಗಿರೋದ್ರಿಂದ ಆ ಕರಿ ಮಣ್ಣು ನಮಗೆ ಒಳ್ಳೆ ಫಲವತ್ತತೆಯಿಂದ ಕೂಡಿರೋದ್ರಿಂದ ನಮಗೇನಿಲ್ಲ ಅಂದ್ರೆ 1-5 ಎಕರೆ ಹೊಳೆ ಹೊಲ ಐತಿ. ಅದರಲ್ಲಿ 25-30 ಕ್ವಿಂಟಲ್ ವರೆಗೂ ಅಲಸಂದಿ ತಗೊಂತೀವಿ ನಾವು. ಮತ್ತೆ ಅಷ್ಟಲ್ಲ, 25 ಕ್ವಿಂಟಲ್ ವರೆಗೂ ಸಣ್ಣ ಜೋಳ ಅಂತೇಳಿ ಬಿಳಿ ಜೋಳ ಅವನ್ನೂ ನಾವು ಬೆಳ್ಕೊಂತೀವಿ. ಅಲ್ಲಿ ಆ ಥರ ಅನುಕೂಲ ಆಗ್ತೈತಿ. ಇಲ್ಲಿ ಏನು ಆ ಒಂದು ಬೇಸಿಗೆಗಾಲದಲ್ಲಿ ಈ ಹೊಳೆವಲನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಮಳೆಗಾಲ ಯಾವಾಗ ಬಂತಂದ್ರೆ ಸನ್ನಿವೇಶ ನಮ್ಗೆ ಗೊತ್ತಾಗ್ತೈತಿ. ಆವಾಗ ಆ ಭೂಮಿನ ನಾವು ಮೊದಲಿಂದನೇ ಅರಗೋದು, ಅದನ್ನೆಲ್ಲ ತಯಾರು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಇದು ಏನು ಹೊರವಲ ಅಂತೇಳಿ ಕರಿತೀವಲ್ಲ, ಆ ಹೊರವಲ ಭೂಮಿನ ನಾವು ತಯಾರು ಮಾಡ್ಕೊತೀವಿ. ತಯಾರು ಮಾಡಿಕೊಂಡು ಅರಗೋದು, ಅದನ್ನು ಪದೇ ಪದೇ ಎಲ್ಲಿಯಾದರೂ ಕರಿಕಿತ್ತಂದ್ರೆ ಆ ಕರಿಕಿನ ಸ್ವಲ್ಪ ಕಡ್ತೀವಿ. ಒಂದು ಬಾಗುದ್ಲಿ ಮಾಡ್ಕೊಂಡಿವಿ ಸರ್ ನಾವು, ಬಾಗುದ್ಲಿ ಮಾಡ್ಕೊಂಡು ಅದನ್ನು ಕಡಿತೀವಿ. ಆ ಕಡ್ದು ಆ ಕರಿಕಿ ಬೇರನ್ನ ಆರಿಸ್ಕೋತೀವಿ. ಆರಿಸ್ಕೊಂಡು ಅದನ್ನೆಲ್ಲ ಹೊಲ್ದ ಆ ಕಡೆ ಹಾಕೊಂಡು ಸುಡೋದು ಎಲ್ಲ ಮಾಡ್ತೀವಿ. ಬೀಜ ಎಲ್ಲ ರೆಡಿ ಮಾಡ್ತೀವಿ, ಸುಟ್ಟು ಕಳೆನಾಶಕನ ಎಲ್ಲದನ್ನು ನಾವು ನಿಯಂತ್ರಣ ಮಾಡಿಕೊಂಡು ಹೊರವಲನ ನಾವು ರೆಡಿ ಮಾಡ್ಕೊಂತೀವಿ ಸರ್. ಒಮ್ಮಿದೊಮ್ಮಿಗೆ ಮಳೆ ಬಿದ್ದಿಗತ್ತೆ ಹೋಗಿ ಬಿತ್ತಕ್ಕಾಗಲ್ಲ ಸರ್. ಅದನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗಿಂದನ ಹೊರವಲನ ರೆಡಿ ಮಾಡ್ಕೊತೀವಿ. ಎಲ್ಲ ಕಳೆ ಎಲ್ಲ ಕಿತ್ಕೊಂಡು ರೆಡಿ ಮಾಡ್ಕೊಂಡು ಬೀಜ ತಗೊಳ್ತೀವಿ. ಈಗ ಕೃಷಿ ಇಲಾಖೆ ಬೀಜ ಕೊಡ್ತಾರೆ ಸರ್, ಅದು ಸಬ್ಸಿಡಿಯಲ್ಲಿ ಕೊಡಕತ್ತಾರ. ಆ ಬೀಜನ ನಾವು ಆಯ್ಕೆ ಮಾಡ್ಕೊತೀವಿ, ಈ ಸರಿ ಯಾವ ಬೀಜನ ಬಿತ್ತಬೇಕು ನಮ್ಮ ಭೂಮಿಗೆ, ಯಾವ್ಯಾವ ಬಿತ್ತಿದ್ರೆ ಅನುಕೂಲ ಆಗ್ತೈತೆ ಅಂತೇಳಿ ಎಲ್ಲ ಮೊದಲಿಂದನೇ ಸಿದ್ಧತೆ ಮಾಡ್ಕೊತೀವಿ ನಾವು. ಯಾಕಂದ್ರೆ ಎದೆ ಮೇಲೆ ಅಂದ್ರೆ ಸಿದ್ಧತೆ ಮಾಡ್ಕೊಂಡ್ರೆ ಅಷ್ಟೊಂದು ಸರಿಯಾಗಿ ಆಗಂಗಿಲ್ಲ, ಅವಸರ ಆಗ್ತೈತೆ ಅಂತೇಳಿ ನಾವು ಕೆಲವು ಕೃಷಿ ತಜ್ಞರನ್ನು ಕೇಳ್ಕೊಂತೀವಿ. ಈ ವರ್ಷ ನಾವು ಯಾವ ಬೆಳೆ ಬೆಳೆದ್ರೆ ಅನುಕೂಲ ಆಕೈತಿ ಅಂತ ಕೇಳ್ಕೊಂತೀವಿ. ಅವರು ಹೇಳಿಲ್ಲ ಅಂದ್ರೆ ಸದ್ಯಕ್ಕೂ ನಾವೇ ಡಿಸೈಡ್ ಮಾಡ್ಕೊತೀವಿ. ನಾವು ರೈತರು ಮಾತಾಡ್ಕೊತೀವಿ. ಅಲ್ಲಿ ಬೇರೆ ಊರವರು ಮಲ್ಲಿಕೇರಿ ಆ ಕಡೆ ಹಡಗಲಿ ಹಂಸಾಗರ ಈ ಮತ್ತೆ ಬಸರ್ಕೋಡು ಈ ಎಲ್ಲ ರೈತರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಕೊತೀವಿ. ಒಬ್ರಿಗೊಬ್ರು ನಮ್ಮ ಏನು ಬಂಧು ಬಾಂಧವರು ಇರ್ತಾರಲ್ಲ ಅವ್ರು ಕೂಡ ಯಾವ ಬೀಜ ಬಿತ್ತಿದ್ರೆ ಚೆನ್ನಾಗಿ ಇಳುವರಿ ಬರ್ತೈತಿ, ಯಾವುದನ್ನು ನಾವು ಈ ಸರಿ ಬಿತ್ತಬೇಕು ಅನ್ಕೊಂತೀವಿ ಅಂತೇಳಿ ಎಲ್ಲ ಒಂಥರ ಮಾತುಕತೆ ಮಾಡ್ಕೊತೀವಿ. ಕೊನೆಗೆ ನಾವೇ ಒಂದು ನಿರ್ಧಾರ ತಗೊಂತೀವಿ, ಇಲ್ಲ ನಾವು ಇದನ್ನು ಹಾಕ್ಬೇಕು, ಮಿಶ್ರ ಬೇಸಾಯ ಮಾಡ್ಕೊಂಡ್ರೆ ನಮಗೆ ಅನುಕೂಲ ಆಗ್ತೈತಿ. ನಮ್ಮಂಗೆ ಕೆಲವು ರೈತರು ಮತ್ತೆ ಒಂದ ಬೆಳೆ ಬೆಳೆದು ಲಾಸ್ ಆಗಾರ ಅದಾರ, ನಾವು ಅದಕ್ಕೆ ಇದನ್ನು ಪ್ರಯೋಗ ಮಾಡೋಣ ಅಂತೇಳಿ ನಾವೆಲ್ಲದನ್ನು ಮಿಶ್ರ ಬೇಸಾಯ ಎಲ್ಲ ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ಕೊಂತೀವಿ ಸರ್. ಈಗ ನೀವು ಮಿಶ್ರ ಬೇಸಾಯ ಮಾಡ್ತಾ ಇದ್ರಿ? ಹೌದು ಸರ್. ಈ ಮಿಶ್ರ ಬೇಸಾಯವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದು ಮಿಶ್ರ ಬೇಸಾಯ ಯಾಕೆ ಆಯ್ಕೆ ಮಾಡ್ಕೊಂಡು, ಒಂದೊಂದು ಸಂದರ್ಭದಾಗ ಮಳೆ ಆಗದೇ ಇಲ್ಲ ಸರ್. ಕೆಲವೊಂದು ಸಂದರ್ಭ ನಾವು ಬರೇ ಸಜ್ಜಿ ಬಿತ್ತಿದ್ವಿ. ಒಂದ್ಸರಿ ನಮ್ಮಪ್ಪ ಅವಾಗ ಬಿತ್ತ ಒಂದು ಬೆಳೆ ನೋಡ್ಕೊಂಡಾಗ ಆ ಬೆಳೆ ಬೇಡ ಬೇಡ ಅಂತೇಳಿ ಅವ್ರದ್ದು ಒಂದಿಷ್ಟು ಪಕ್ಕಕ್ಕಿಟ್ಟು ನಾವ ಸ್ವಂತ ಮಾಡ್ತಾಡಿ ಈ ಸರಿ ಬರೇ ಸಜ್ಜಿ ಒಂದು ಹಾಕ್ತೀನಿ ಅಂತೇಳಿ ಸಜ್ಜೆ ಹಾಕಿದ್ವಿ ಸರ್. ಈ ಸಜ್ಜೆ ಹಾಕಿದಾಗ ಏನಾಯ್ತು ಅಂದ್ರೆ ಕಾಳು ಕಟ್ಟಬೇಕು, ಇನ್ನೇನು ಆ ತೆನಿ ಓಪನ್ ಆಗಿತ್ತು. ಕಾಳು ಕಟ್ಟೋ ಹೊತ್ತಿನಾಗ ಮಳೆ ನಮಗೆ ಕೈ ಕೊಟ್ಬಿಡ್ತು, ಹೋಗ್ಬಿಡ್ತು ಸರ್. ಹೋದಾಗ ಇಳುವರಿನೂ ಕಡಿಮೆ ಆಗಿಬಿಡ್ತು. ಇಳುವರಿ ಏನಂದ್ರೆ ನಮ್ಮ ಖರ್ಚು ಏನು ಮಾಡಿದ್ವೋ ಅದನ್ನು ತಗೊಂಡು ಹೋಗ್ಲಿಲ್ಲ ಅದು. ಹಂಗಾದಾಗ ನಮ್ಮ ಮನೆಗೆ ಎಲ್ಲರಿಗೂ ಬೇಸರ ಆಯ್ತು. ನೀನು ಅದನ್ನ ಜೊತೆಗೆ ಸಣ್ಣ ಜೋಳ ಹಾಕಿದ್ರೆ ಉಣ್ಣಕ್ಕೆ ಬರ್ತದ್ವು, ಅವು ಬೆಳೀತಿತ್ತ ಏನ, ಎಳ್ಳು ಹಾಕಿದ್ರೆ ಬೆಳೀತಿತ್ತ ಏನ, ನೆವಣಿ ಹಾಕಿದ್ರೆ ಬೆಳೀತಿತ್ತ ಏನ. ನಮ್ಮ ತಾಯಿ ನಮ್ಮ ಇನ್ನು ಮನೆಗೆ ಸದಸ್ಯರೆಲ್ಲರೂ ನಾವು ಒಂದಕ್ಕೊಂದು ಮಾತಾಡಕತ್ತಿದ್ರು. ಅವಾಗ ಹೌದಲ್ಲ ಇವರು ಹೇಳೋದಕ್ಕೆ ನಿಜ ಐತಲ್ಲ, ಎಳ್ಳಾಗಲಿ ನೆವಣಿ ಆಗಲಿ ಸಜ್ಜೆ ಆಗಲಿ ಇವನ್ನ ಯಾವನ್ನಾದ್ರೂ ಒಂದು ಹಾಕಿದ್ರೆ ನಾನು ಗೆದ್ದೋಗ್ತಿದ್ನಲ್ಲ ಅಂತ ಹೇಳಿ ಮನಸ್ಸಿಗೆ ಆಗ್ತೈತೆ ಸರ್. ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಹೋದ ಸರಿ ಏನು ಕೈ ಕೊಡ್ತೈತಲ್ಲ ಬೆಳೆನ ಹಂಗ ಕೈ ಕೊಡಬಾರ್ದು ಅಂತೇಳಿ ಈ ಸರಿ ಏನು ಮಾಡ್ತೀವಿ ಅಂದ್ರೆ ಎಲ್ಲದನ್ನು ಮಿಶ್ರ ಮಾಡಿಕೊಂಡು ಜೋಳನೂ ಮಿಶ್ರ ಮಾಡಿಕೊಂಡು ಸಣ್ಣ ಜೋಳ ಒಂದು 4 ಚೀಲ ಆದವು ಅಂದ್ರೆ ನಮ್ಮ ಮನೆಗೆ ಒಂದು ವರ್ಷಕ್ಕೆ ಊಟಕ್ಕೆ ಹಾಕವು. ಮತ್ತು ನೆವಣಿ 1 ಚೀಲ ಆಯ್ತು ಅಂದ್ರೆ ಸಾಕು, ನಮಗೆ ಊಟಕ್ಕೆ ಬರ್ತೈತಿ. ಮತ್ತು ಉದ್ದು ಹೆಸರು ಇವೆಲ್ಲವೂ ನಮಗೆ ಸಿಗ್ತಾವಲ್ಲ, ಹೋಗಿ ಖರೀದಿ ಮಾಡ್ಕೊಂಬರೋದಕ್ಕಿಂತ ನಮ್ಮ ಮನೆಯಾಗ ಊಟಕ್ಕೆ ಏನು ಬೇಕಾದೆಲ್ಲ ಸಿಗ್ತೈತಲ್ಲ ಅಂಥೇಳಿ ಯೋಚನೆ ಮಾಡಿ ನಮ್ಮ ಮನೆಗೆಲ್ಲರೂ ನಮ್ಮ ತಾಯಿ ಅಕ್ಕ ಅಣ್ಣನ ಜೊತೆ ಮಾತಾಡಿ ಎಲ್ಲದನ್ನೂ ಸ್ವಲ್ಪ ಹಾಕ್ಬಿಡೋಣ. ಅದು ಒಂದು ಕಡೆ ಹಾಕಿದ್ರೆ ಒಂದು ಬೆಳೆಯೋದಿಲ್ಲ ಅಂತ ಎಲ್ಲದನ್ನು ಏಕಾಗಿ ಬಿತ್ತಿಬಿಡೋಣ. ಯಾಕಂದ್ರೆ ಅವನು ಮಿಕ್ಸ್ ಮಾಡ್ಕೊಂಡು ಬಿತ್ತಿಬಿಡೋಣ. ಯಾವುದಕ್ಕೆ ಬಲ ಐತೆ ಅದಕ್ಕೆ ದೇವ್ರು ಕೊಡ್ತಾನೆ, ನಮಗೆ ದೇವರು ಹೆಂಗಾದ್ರೂ ಕೊಡ್ತಾನೆ ನಮಗೆ ಊಟಕ್ಕೆ ಅಂತೇಳಿ ಈ ಸರಿ ಬಿತ್ತಿಬಿಟ್ಟಿವಿ ಸರ್, ಎಲ್ಲದನ್ನು ಬಿತ್ತಿಬಿಟ್ಟಿವಿ. ಈಗ ಎಲ್ಲದೂ ಚೆಂದಾಗೈತಿ, ಎಲ್ಲದೂ ನಮಗೆ ಸಮ ಪ್ರಮಾಣದಲ್ಲಿ ಅಂದ್ರೆ ಏನಿಲ್ಲ ಅಂದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ 6 ಎಕರೆಕ್ಕೆ ಒಂದು ಬರೋ ಒಂದು ನಿರೀಕ್ಷೆ ಐತೆ ಸರ್. ಮಿಶ್ರ ಬೇಸಾಯ ಮಾಡಿದಕ್ಕೆ ನಾವು ಒಂದು ಉಳ್ಕೊಂಡ್ವಿ ಅನ್ಕೊಂಡು. ನಮ್ಮ ಪಕ್ಕದ ಹೊಲದಾಗ ಬೇರೆಯವ್ರು ಮಾಡ್ಯಾರ, ಅವ್ರು ಒಂದೇ ಬೆಳೆ ಬೆಳೆದಾರ ಸರ್, ಆದ್ರೆ ಅವ್ರದ್ದು ಈ ಸರಿ ನಡು ಏನು ಕಾಳು ಕಟ್ಟೋ ಟೈಮ್ನಾಗ ಮಳೆ ಆಗಲೇ ಇಲ್ಲ, ಸ್ಟಾರ್ಟಿಂಗ್ ಬಿತ್ತಿದಾಗ ಮಳೆ ಆಗಲಿಲ್ಲ, ಅವಾಗ ಒಂದಿಷ್ಟು ಅಂಗಲ ಆಯಿತು. ಮತ್ತೀಗ ಇಲ್ಲ ಇಲ್ಲ ಸರ್, ಅವರು ಅಂತಾರ ನಮ್ಮನ್ನು ಬಂದು ನೋಡಿಕೊಂಡು ಏನಪ್ಪ ನೀನು ಒಳ್ಳೆ ಕೆಲಸ ಮಾಡಿಬಿಟ್ಟು ಎಲ್ಲದನ್ನು ಮಿಶ್ರ ಮಾಡ್ಕೊಂಡು ಭಾಳ ಒಳ್ಳೆ ಕೆಲಸ ಮಾಡಿಬಿಟ್ಟು ನಮಗೆ ಅವಾಗ ಹೇಳಿದ್ರೆ ನಾನು ಮಾಡ್ತಿದ್ನಲ್ಲ. ಈಗ ನಿಮಗೆ ಎಲ್ಲ ಬೆಳೆಗಳು ಚೆನ್ನಾಗಿ ಬಂದಿದ್ದಾವೆ? ಹೌದು ಸರ್, ಎಲ್ಲದೂ ಬೆಳೆ ನಮಗೆ ಒಳ್ಳೆ ಚೆನ್ನಾಗೈತೆ. ಜೋಳನೂ ಭಾರಿ ಚೆಂದಾಗೈತಿ, ಮೆಕ್ಕೆಜೋಳ ಅಂತೇಳಿ ಅದ್ರ ಜೊತೆಗೆ ಅದು ಹೊರವಲದ್ದು ಬಿತ್ತ ಬೆಳೆ ಅದನ್ನು ಬಿತ್ತೀವಿ, ಅದು ಚೆನ್ನಾಗೈತೆ ಸರ್. ಮತ್ತು ಸಜ್ಜಿ, ಅದು ಸಜ್ಜಿನೂ ಒಳ್ಳೆ ಇಳುವರಿ ಬರಕತೈತೆ. ಇದು ಏನಂದ್ರೆ ಒಂದಕ್ಕೊಂದು ಬರೇ ಒಂದೇ ಬೆಳೆ ಆಗಿದ್ರೆ ಅಲ್ಲಿ ಶಕ್ತಿ ಸಿಕ್ತತ್ತೋ ಇಲ್ಲ ಗೊತ್ತಿಲ್ಲ, ಆ ಒಂದು ಅಂತರ ಬೇಸಾಯ ಅಥವಾ ಈ ಒಂದು ಮಿಶ್ರ ಬೇಸಾಯದಿಂದ ನಮಗೆ ಅನುಕೂಲ ಆಗತ್ತೆ. ಈಗ ಮಿಶ್ರ ಬೆಳೆಗೂ ಮತ್ತು ಏಕ ಬೆಳೆ ಬೆಳೆಯೋದ್ರಿಂದ ಒಬ್ಬನೇ ಮನುಷ್ಯ ಇರೋದಕ್ಕೂ 4 ಜನರ ಜೊತೆ ಬೆರೆತಿರೋದಕ್ಕೂ ಏನು ವ್ಯತ್ಯಾಸ ಆಗ್ತದೋ ಅಲ್ಲಿ ಹಾಗೆ ಬೆಳೆಗಳಲ್ಲಿ ಹಂಗೆ ಆಗ್ತದೇನೋ ಅಂತ. ಹಾಂ, ಅದು ನೀವು ಹೇಳೋದು ನಿಜ ಇದೆ ಸರ್. ಈಗ ಹೆಂಗಾಯ್ತಂದ್ರೆ ಎಲ್ಲರೂ ಒಂದೊಂದು ತಳಿ ಆಗಿರೋದ್ರಿಂದ ರೋಗಗಳು ಬರೋದಿಲ್ಲ. ಏನಾದರೂ ಕೀಟನಾಶಕಗಳು ಬಂದ್ಯಪ್ಪ ಅಂದ್ರೆ, ಈಗ ನಾನು ಉದಾಹರಣೆಗೆ ಈ ಸರಿ ನಾವು ಅಕ್ಕಿನ ಕಾದಿಲ್ಲ, ಪಕ್ಷಿಗಳನ್ನ ಕಾದಿಲ್ಲ ಸರ್, ನಾವು ಅಕ್ಕಿ ಕಾಯಕ್ ಹೋಗ್ತಿದ್ವಿ. ಅವು ನಾವು ಒಂದೇ ಬೆಳೆ ಮಾಡಿದ್ರ ಸಜ್ಜೆ ಒಂದ ಮಾಡಿದ್ರ ಅಕ್ಕಿ ಕಾಯಕ್ ಹೋಗ್ತಿದ್ವಿ ನಾವು. ಈ ಸರಿ ಅಕ್ಕಿ ಕಾಯೋದು ಕಡಿಮೆ ಆಗಿತ್ತು ಸರ್, ಯಾಕಂದ್ರ ಹಕ್ಕಿಗಳು ಹುಡುಕಿ ಆಡ್ಬೇಕಾಗ್ತದೆ. ಸಜ್ಜೆ ಎಲ್ಲೈತಿ ಎಲ್ಲೈತಿ ಅಂತೇಳಿ ಹುಡುಕಿ ಆಡಬೇಕಾಗತ್ತೆ, ಇಲ್ಲ ಸಣ್ಣ ಜೋಳ ಎಲ್ಲೈತಿ ಅಂತೇಳಿ ಹುಡ್ಕೋಬೇಕು. ಚಾಯ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ, ಆ ತಿನ್ನೋದು ಸತಿ ಕಡಿಮೆ ಆಗೈತೆ ನಮ್ಗೆ, ಪಾಸ್ ಆಗ್ಬಿಡ್ತೈತೆ. ಇದ್ರ ಏನಿಲ್ಲ ಬಿಡಪ್ಪ, ಮೆಕ್ಕೆಜೋಳದ್ದು ಮೇಲೆ ಸುಂಕ ಕಾಣ್ತಂದ್ರ ಇದ್ರ ಬರೀ ಮೆಕ್ಕೆಜೋಳ ಒಂದೇ ಐತಿ ಅಂತೇಳಿ ಅದು ಪಾಸ್ ಆಗುವಂಥ ಚಾನ್ಸ್ ಐತಿ. ಇನ್ನೊಂದು ಎಳ್ಳು, ಎಳ್ಳು ಹಾಕಿವಲ್ಲ, ಎಳ್ಳು ಸತಿಗೆ ನೋಡಿದ್ರೆ ಬರೀ ಅದು ಏನೂ ಇಲ್ಲ ಅದ್ರಾಗ ಹಚ್ಚ ಹಸ್ರ ಐತೆ ಅದ್ರಾಗ. ಆ ಈ ಒಂದು ಉದ್ದೇಶದಿಂದನೂ ಒಳ್ಳೇದನ್ಸತ್ತೆ ಸರ್ ನಮ್ಗೆ, ಪಕ್ಷಿಗಳಿಂದಲೂ ಸಹಿತ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಅನುಕೂಲ ಆಗೈತೆ ನಮಗೆ ಈ ಒಂದು ಬೇಸಾಯದಿಂದ. ಮತ್ತೆ ಈ ಮಿಶ್ರ ಬೆಳೆಯ ಬೇರೆ ಯಾವ ಲಾಭಗಳು ನಿಮಗೆ? ಭೂಮಿ ಫಲವತ್ತತೆ ಕಾಪಾಡಿಕೊಳ್ತತಿ ಅಂತ ಅನ್ಕೊಂಡಿವಿ ಸರ್. ಹೆಂಗಂದ್ರೆ ಒಂದು ವೆರೈಟಿ ಅಂದ್ರೆ ಬೇರೆ ಬೇರೆ ದೊಂಟುಗಳು ಬೇರೆ ಬೇರೆ ಬೀಜಗಳು ಇರೋದ್ರಿಂದ ಅಲ್ಲಿ ನೀರಿನ ಒಂದು ಸಮತೋಲನವನ್ನ ತಾನೇ ಸರಿದೂಗಿಸ್ಕೊಂತದ್ದು ಭೂಮಿ. ಒಂದು ವೇಳೆ ಮಳೆ ಕಡಿಮೆ ಆಯ್ತು ಅಂದ್ರೆ ಸತಿ, ಈ ವರ್ಷ ನಾವು ಒಂದೊಂದು ಟೈಮ್ ಕಡಿಮೆ ಆಗೈತೆ ಸರ್, ಅದು ಕಡಿಮೆ ಆದ್ರ ಸತಿಗೆ ತನ್ನ ಒಂದು ಸಮತೋಲನ ಕಾಪಾಡ್ಕೊಂಡತಿ, ಈ ಮಿಶ್ರ ಬೇಸಾಯದಿಂದ ಕಾಪಾಡ್ಕೊಂಡತಿ. ನಾವು ಒಂದ್ ವೇಳೆ ಬರೇ ಸಜ್ಜೆ ಹಾಕಿಂಡದ್ರ ಸಜ್ಜೆ ಓಟ್ ಒಣಗಿ ಹೋಗ್ತಿತ್ತು ಸರ್, ಸಜ್ಜೆ ಓಟ್ ಒಣಗಿ ಹೋಗ್ತಿತ್ತು. ಆದ್ರೆ ಅದ್ರ ಜೊತೆಗೆ ಈ ಒಂದು ಬೇರೆ ಬೆಳೆ ಕಾಪಾಡಕತ್ತೆ, ಹಂಗಾಗಿ ನಮ್ಗೆ ಉಳಿತಾಯ ಆಗೈತೆ ಸರ್. ಈಗ ಮಿಶ್ರ ಬೆಳೆ ನೀವೇನು ಮಾಡ್ತಾ ಇದ್ರಲ್ಲ 6 ಎಕರೆ ಭೂಮಿ ಒಳಗಡೆಗೆ ನೀರಾವರಿ ನಿಮ್ದು ಇದೆಯಾ, ಅಂದ್ರೆ ಪಂಪ್ ಸೆಟ್ ಬೋರ್ವೆಲ್ ಈ ತರ ಇದೆಯಾ? ಹಾ ಇದೆ ಸರ್, ನಮ್ದು ಒಂದು ಹಳೆ ಬೋರ್ ಐತಿ, 130 ಅಡಿಗೆ ನೀರು ಹೊಡಿತಿತ್ತು ಆವಾಗಿನ ಕಾಲಕ್ಕೆ. ಈಗ ಅದು ಹೊಳೆ ಐತಿ, ನಮ್ಮ ಹೊಲದ ಹತ್ರ 1 ಕಿಲೋಮೀಟರ್ ಆಗ್ತದೆ ನಮಗೂ ನಮ್ಮ ಹೊಲಕ್ಕು. ಆ ನೀರು ಹೊಳೆದು ಬಂತಂದ್ರ ನಮ್ ನೀರು ಎತ್ಕೊಂತ ಸರ್. ನಾವೇನ್ ಮಾಡಿವಿ, ಮುಂಗಾರು ಫಸ್ಟ್ ಅಟೆಂಪ್ಟ್ನೇ ಒಂದು ಬೆಳೆ ಬೆಳೆದು ಬಿಟ್ರ, ಆ ನೀರು ಹೊಳೆ ಬಂದು ನಿಲ್ಲದ್ರಾಗ 3 ತಿಂಗಳು ಬೇಕು. 3 ತಿಂಗಳು ಅಂದ್ರೆ ಈ ಏನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿಗೆ ನಮ್ಮ ನೀರು ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೈತಿ. ಅಲ್ಲಿಗೆ ಬರೋದ್ರಾಗ 3 ತಿಂಗಳು ಒಳಗೆ ಒಂದು ಬೆಳೆ ತಗೊಂತೀವಿ ನಾವು. ಆಗ ಯಾವ ಮುಂಗಟ್ಟಿಗೆ ಯಾವ ಬೆಳೆ ತಗೊಂತೀರಿ ನೀವು? ಹಿಂಗಾರು ಮತ್ತೆ ಈಗೇನು ಮುಂಗಾರು ಬಿತ್ಕೊಂಡಿವಲ್ಲ, ಆಮೇಲೆ ನಾವು ಅಲಸಂದಿ ಹಾಕ್ತೀವಿ, ಅಲಸಂದಿ ಅಥವಾ ಉದ್ದಕ್ಕೆ ಅಂತೀವಿ. ಉದ್ದನು ಸರಿ ಬರಲ್ಲ ಅಂದ್ರೆ ಸೂರ್ಯಕಾಂತಿ ಅಂತ ಹೇಳಿ ಹಾಕಂತೀವಿ ಸರ್. ಸೂರ್ಯಕಾಂತಿಗೆ ಭಾಳ ನೀರು ಬೇಕಾಗಲ್ಲ, ಅದು ಬೇಸಿಗೆ ಒಂದು ಬೆಳೆ ಆಗಿ ನಮಗೆ ಅನುಕೂಲ ಆಗ್ತದೆ ಸರ್. 2 ನೀರು ಅಥವಾ 3 ನೀರು ಕಟ್ಟಿಬಿಟ್ರೆ 6 ಎಕರೆಗೂ ಅನುಕೂಲ ಆಗ್ತದೆ ನಮಗೆ. ಹಂಗಾಗಿ ನಾವು ಏನು ಹಳೆ ಕೊಳವೆ ಬಾವಿ ಐತೆಲ್ಲ ಅದನ್ನು ಇಳಿಸಿ ಅಂತೀವಿ, ಬೋರ್ನ ಇಳಿಸ್ಕೊಂಡು 1-2 ತಿಂಗಳು ನಾವು ನೀರು ಹಾಯಿಸ್ಬಿಟ್ರೆ ಆ 2ನೇ ಬೆಳೆನೂ ಬಂದ್ಬಿಡ್ತೈತಿ. ಅತ್ತಾಗ ಏನು ಮಾಡಂಗಿಲ್ಲ ಸರ್, ಒಟ್ಟು 2 ಬೆಳೆ ಬೆಳಿತೀವಿ, ಆಮೇಲೆ ಭೂಮಿನ ರೆಸ್ಟ್ ಬಿಟ್ಬಿಡ್ತೀವಿ. ಅದು ಹಂಗೆ ಬಿಡೋದು ಸರ್, ನಾವು ರೂಟ್ ಹೊಡಿತೀವಿ ಅದನ್ನೆಲ್ಲದನ್ನು ಕಸನ ಮತ್ತೆ ಹುಲ್ನ ಒಂದು ಸಣ್ಣಗೆ ಕೊಚ್ಚಾಕಂತ ಯಂತ್ರ ಬಂದೈತಿ ನಮಗೆ, ಅದು ಬಹಳ ಅನುಕೂಲ ಆಗೈತಿ. ಈಗ ಮಿಶ್ರ ಬೆಳೆ ಬೆಳೆಯುವಂಥ ಹೊಲದಲ್ಲಿ ಕಳೆ ನಿರ್ವಹಣೆ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕಾಗ್ತದೆ? ಕಳೆ ಹೆಚ್ಚು ಬರ್ತದ, ಅದು ರೈತರಿಗೆ ಹೆಚ್ಚು ಸಮಸ್ಯೆ ಆಗ್ತದ, ಹೇಗೆ? ಈಗ ಹೊಸದಾಗಿ ನಾವು ಮಿಶ್ರ ಬೆಳೆ ಮಾಡಿದಾಗಿಂತ ಕಳೆ ಕಡಿಮೆ ಆಗಿತ್ತು ಸರ್ ನಮಗೆ. ಫಸ್ಟ್ ಒಂಟಿ ಬೆಳೆ ಬೆಳೆ ಹೊತ್ತಿನಾಗ ಜಾಸ್ತಿ ಕಳೆ ಅನಿಸ್ತಿತ್ತು. ಈ ಮಿಶ್ರ ಬೆಳೆ ಬಂದು ಒಂದೇ ಸರಿ ಎಡೆ ಹೊಡಿತೀವಿ ನಾವು, ಒಂದೇ ಸರಿ ಎಡೆ ಹೊಡಿತೀವಿ. ಅವಕಾಶ ಸಿಕ್ತು ಅಂದ್ರೆ, ಮಳೆ ಆಗಲಿಲ್ಲ ಅಂದ್ರೆ, ಭೂಮಿ ನಮಗೆ ಆದ ಸಿಕ್ತು ಅಂದ್ರೆ ಇನ್ನೊಂದು ಸರಿ ಗಡ್ಡಿ ಕುಂಟಿ ಹೊಡಿತೀವಿ. ಅಷ್ಟು ಬಿಟ್ರೆ ಮತ್ತೇನು ಮಾಡಲ್ಲ ಸರ್. ಮತ್ತೆ ಇನ್ನೊಂದು ಕಳೆ ಅಂದ್ರೆ ನಮಗೆ ಜಾಸ್ತಿ ತೊಂದರೆ ಕೊಡೋದಂದ್ರೆ, ಪಾರ್ಥೇನಿಯಂ ಅಂತಂದು ಒಂದು ಜಾತಿ ಗಿಡ ಐತೆ ಸರ್, ಅದು ಜಾಸ್ತಿ ನಮಗೆ ಕಾಟ ಕೊಡ್ತೈತಿ. ಆ ಒಂದು ಬೆಳೆ ಅದು ಬೆಳೆ ನಡುವೆ ಅದು ಇತ್ತಂದ್ರೆ ನಮ್ಮ ರೈತರಿಗೂ ಎದುರಿಗೆ ಬರ್ತದೆ ಸರ್ ಅದನ್ನ ಕೀಳಕ್ಕೆ. ಯಾಕಂದ್ರೆ ಅದನ್ನ ಕಿತ್ತು ಬಿಟ್ಟನಪ್ಪ ಅಂದ್ರೆ ಇದು ಮಿಶ್ರ ಬೆಳೆಯಲ್ಲಿ ಹೆಚ್ಚು ಬರ್ತದ ಹೇಗೆ? ಮಿಶ್ರ ಬೆಳೆ ಕಡಿಮೆ ಆಕತ್ತೆ, ಕಡಿಮೆ ಆಕತ್ತಿ. ಆ ಏನ್ ಸಿಂಗಲ್ ಆಗಿ ಒಂದೇ ಒಂಟಿ ಬೆಳೆ ಬೆಳಿತೀವಲ್ಲ ಅದಕ್ಕೆ ಜಾಸ್ತಿ ಆಕತ್ತೆ ಸರ್. ಮತ್ತೆ ಅಂತರ ನಡುವೆ ಜಾಸ್ತಿ ನಮ್ಮ ಏನು ಬೆಳೆ ಗ್ಯಾಪ್ ಆಯ್ತಂದ್ರ ಅವಾಗ ಕಳೆ ಜಾಸ್ತಿ ಆಗ್ಬಿಡ್ತದೆ. ಅಂಗ್ಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಜಾಸ್ತಿ ಬೀಜನ ಹಾಕುವಂತ ಒಂದು ಸನ್ನಿವೇಶ ಈಗ ಏರ್ಪಡಕತ್ತೆ ಸರ್. ಕೆಲವರು ಹೇಳ್ತಿರ್ತಾರ ಅಂತರ ಕಾಪಾಡ್ರಿ, ಅಂತರ ಜಾಸ್ತಿ ಇರ್ಬೇಕು, ಒಂದು ಸಸಿ ನಡುವೆ ಇನ್ನೊಂದು ಸಸಿ ನಡುವೆ ಅಂತರ ಇರಲಿ ಅಂತಾರ. ಆದ್ರೆ ಅಂತರ ಇರ್ಲಿ ಅಂತ ಹೇಳಿ ನಾವ್ ಏನಾದ್ರು ಕಾಪಾಡಕ್ ಹೋದ್ರ ಈ ಕಳೆ ಜಾಸ್ತಿ ಆಗ್ಬಿಡ್ತದೆ ನಮಗೆ, ಅದ್ರ ಒಂದು ಸಮಸ್ಯೆ ಆಗೈತಿ. ಅದಕ್ಕೆ ನಾವು ಜಾಸ್ತಿ ಆಡುವಾಕ್ಬಿಟ್ರ ಏನು ದೊಡ್ಡ ಬೆಳೆ ಆದಗತ್ತೆ ಆ ಕಳೆ ಕೆಳಗಡೆನೆ ಕುಸ್ತು ಬಿದ್ದು ಹೋಗತ್ತೆ ಸರ್. ಅದು ಒಟ್ಟ ಮ್ಯಾಲೆ ಹೇಳಕ್ ಸಾಧ್ಯ ಆಗಂಗಿಲ್ಲ. ಅದು ಒಂದು ಹೊಸ ಒಂದು ಐಡಿಯಾ ನಾವು ಪಡ್ಕೊಂಡಿದ್ವಿ. ಆಡುವಾಕಪ್ಪ ಆಡುವಾಕಿದ್ರೆ ಹುಲ್ ಕಡಿಮೆ ಆಕತ್ತೆ, ಕಳೆ ಕೇಳೋದು ಕಡಿಮೆ ಆಕತ್ತೆ ಅನ್ನುವಂತ ಒಂದು ರೂಢಿ ನಮ್ಮಲ್ಲಿ ಪ್ರಾರಂಭ ಆಗಿತ್ತು ಸರ್. ಈಗ ಮಿಶ್ರ ಬೆಳೆಗಳಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಹಾಕಿರ್ತೀರಿ, ಆ ಎಲ್ಲ ಬೆಳೆಗಳಿಗೆ ಏನಾದರೂ ರೋಗಗಳು ಬರ್ತಾವ, ಅವುಗಳನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ? ಮಿಶ್ರ ಬೆಳೆದಾಗ ಮೆಕ್ಕೆಜೋಳ ಹಾಕಿದ್ವಿ. ಹೋದ ವರ್ಷ ಒಂದೇ ಬೆಳೆ ಮಾಡಿದ್ವಿ ನಾವು, ಹಿಂಗಾರಿನಾಗ ಒಂದು ಬೆಳೆ ಮಾಡಿದ್ವಿ, ಬರೇ ಮೆಕ್ಕೆಜೋಳ ಹಾಕಿದ್ವಿ. ಅದನ್ನು ಕಂಟ್ರೋಲ್ ಮಾಡಕ್ಕೆ ಬಹಳ ಕಷ್ಟಪಟ್ಟಿದ್ವಿ. ಏನು ಸಮಸ್ಯೆ ಆಯಿತು? ಸುಳಿ ಒಳಗಡೆ ಹುಳ ಬೀಳ್ತೈತಿ, ಅದಕ್ಕೆ ಪ್ರತಿಯೊಂದು ಗಿಡಕ್ಕೂ ನಾವು ವಿಷನ ಹಿಂಡಬೇಕಾಗತ್ತೆ ಸರ್. ವಿಷನ ಹಿಂಡ್ಬೇಕಂದ್ರೆ ಭಾಳ ಆಳುಗಳು ಬೇಕಾಗ್ತಿತ್ತು, ಮತ್ತೆ ವಿಷನು ಭಾಳ ಬೇಕಾಗತ್ತೆ ಸರ್ ನಮಗೆ. ಈ ವರ್ಷ ನಾನು ಏನು ಮಿಶ್ರ ಮಾಡ್ಕೊಂಡಿವಲ್ಲ ಅದು ಸಮಸ್ಯೆನೇ ಇಲ್ದಂಗೆ ಆಗೈತಿ. ನಾವು ಒಟ್ಟ ಎಣ್ಣೆನ ಹೊಡೆದಿಲ್ಲ ಸರ್ ಈ ಸರಿ. ಅದು ಏನಪ್ಪ ಅಂದ್ರೆ ಎಲ್ಲದು ಮಿಶ್ರ ಆಗಿರೋದ್ರಿಂದ ಒಂದಕ್ಕೊಂದು ದೂರ ಸಿಗ್ತೈತಿ ಆ ಮೆಕ್ಕೆಜೋಳ. ಹಂಗಾಗಿ ಒಟ್ಟ ಈ ಸರಿ ನಾನು ಕಳೆನಾಶಕನ ಹೊಡೆದಿಲ್ಲ, ಅದಕ್ಕೆ ಇದನ್ನ ಏನು ಔಷಧಿನ ಹೊಡೆದಿಲ್ಲ ಸರ್. ಮತ್ತೆ ಕಳೆ ಕೇಳೋದು ಸತಿ ಕಡಿಮೆ ಆಗೈತೆ ನಮಗೆ. ಔಷಧಿನ ನಿಯಂತ್ರಣ ಮಾಡೋದು ನಮಗೆ ಏನು ಈ ವರ್ಷ ತಲೆಬೇನೇ ಇಲ್ಲ ಸರ್. ಭಾಳ ಖುಷಿಯಿಂದ ನಾವು ಈ ವರ್ಷ ಏನೇನು ನಮ್ಮ ಹೊಲಕ್ಕೆ ಬಿದ್ದಿಲ್ಲ ಅಂತೀವಿ. ಅದೇ ಪಕ್ಕದ ಹೊಲದಾಗ ಬಿದ್ದೈತೆ ಸರ್. ಅವರು ಮತ್ತೆ ಎಲ್ಲದಕ್ಕೂ ಒಂದೊಂದು ಸುಳಿ ಒಂದೊಂದು ಗಿಡಕ್ಕೆ ಸತಿಗೂ ವಿಷ ಹಿಂಡ್ಯಾರ. ನಮಗೆ ಈ ವರ್ಷ ಉಳಿತಾಯ ಅದರಿಂದ ಆಗೈತೆ ಸರ್ ನಮಗೆ. ಭೀಮಪ್ಪರ, ನೀವು ಉನ್ನತ ವ್ಯಾಸಂಗವನ್ನು ಮಾಡಿದ್ರಿ, ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿದ್ದೀರಿ, ಕೃಷಿಯನ್ನು ಬಹಳ ಅಪ್ಯಾಯಮಾನವಾಗಿ ಅದನ್ನ ಅಪ್ಕೊಂಡು ನೀವು ಮಾಡ್ತಾ ಇದ್ದೀರಿ, ಇವೆರಡರ ಮಧ್ಯೆ ನೀವಿದ್ದೀರಿ, ಒಂದು ಸುಶಿಕ್ಷಿತರು ಮತ್ತು ಕೃಷಿಯನ್ನು ಸಹಿತ ಅದ್ರ ಬಗ್ಗೆ ಶ್ರದ್ಧೆಯಿಂದ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈಗ ನಮ್ಮ ಮುಂದಿನ ತಲೆಮಾರಿಗೆ ಯುವಕರಿಗೆ ಏನು ಹೇಳಕ್ ಬಯಸ್ತಿದ್ದೀರಿ? ಈಗಿನ ಯುವಕರು ಇದ್ರಲ್ಲ ಸರ್, ಅವರಿಗೆ ನಾನು ಹೇಳೋದಿಷ್ಟ, ಪ್ರತಿ ಒಂದನ್ನು ಶ್ರದ್ಧೆಯಿಂದ ಮಾಡಿದ್ರ ಏನಾದ್ರೂ ಉಳ್ಕಂತೈತಿ. ಅಸಡ್ಡೆಯಿಂದ ಅದೇನ್ ಬಿಡೋ ಹೊಲ, ಅದೇನ್ ಬಿಡು ಶಿಕ್ಷಣ, ಅದನ್ನ ಯಾಕೆ ಅಷ್ಟು ಓದಬೇಕು, ಓದಿದ್ರೆ ಏನು ಸಿಗ್ತೈತಿ ಅನ್ನೋ ಅಂತ ಒಂದು ಉದ್ದೇಶ ಇಟ್ಕೋಬಾರ್ದು ಸರ್. ಈ ಬಿತ್ತೋ ಮುಂಚೆನೇ ನಾವು ಅದನ್ನ ಭೂಮಿನ ತಯಾರು ಮಾಡ್ತೀವಲ್ಲ, ಒಂದ್ಸರಿ ನಾವು ಸೋಲ್ಬಹುದು ಸರ್. ಈ ಭೂಮಿ ತಾಯಿಗೆ ಏನು ಕೆಲಸ ಮಾಡ್ತೀವೋ ಅದು ಲಾಸ್ ಆಗಂಗಿಲ್ಲ. ಈ ಭೂಮಿನ ಎಡೆ ಹೊಡಿತೀವಿ, ಕುಂಟಿ ಹೊಡಿತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಮಾಡಿದಾಗ ಒಂದೊಂದ್ಸರಿ ಮಳೆ ಆಗೋದಿಲ್ಲ ಸರ್. ಅವಾಗ ಕೈ ಕೊಟ್ಬಿಡ್ತೈತಿ. ಕೈ ಕೊಟ್ಟಾಗ ನೆಕ್ಸ್ಟ್ ನಾನು ಏನು ಬಿತ್ತಂಗಿಲ್ಲ, ಏನು ಬೆಳೆಯೋದಿಲ್ಲ ಅಂತ ಹೇಳಿ ಕೂರ್ಬೇಡ್ರಿ. ನೆಕ್ಸ್ಟ್ ಟೈಮ್ ನಿಮಗೆ ಆ ಭೂಮಿ ತಾಯಿ ನಿಮಗೆ ಏನಾದರೂ ಊಟ ಕೊಟ್ಟೆ ಕೊಡ್ತಾಳ ಅನ್ನುವಂಥ ಒಂದು ನಂಬಿಕೆ ಇರಲಿ ಸರ್. ಮತ್ತು ಇನ್ನೊಂದು ಶಿಕ್ಷಣನೂ ಅಷ್ಟೇ, ನಂಬಿಕೆನೇ ಒಂದು ನಮ್ಮನ್ನು ಹೊಸ ತನಕ್ಕೆ ಕರ್ಕೊಂಡು ಹೋಗ್ತೈತಿ, ಇಲ್ಲಾಂದ್ರೆ ಹೊಸ ತನಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಪ್ರತಿಯೊಂದನ್ನು ಪ್ರೀತಿಸಿರಿ, ಪ್ರೀತಿಯಿಂದ ಕಾಣ್ರಿ. ಯಾವುದನ್ನು ಹುಲ್ ಕಡ್ಡಿ ಅಂತೇಳಿ ಅದನ್ನು ಅಸಡ್ಡಿಯಿಂದ ನೋಡಬೇಡ್ರಿ. ಈಗ ಹೊಸತನಕ್ಕೆ ನೀವೇನಾದರೂ ಬರಬೇಕಂದ್ರೆ ಎಲ್ಲದರಲ್ಲೂ ಒಂದು ಹೊಸತನನ ಕಂಡುಕೊಳ್ಳೋಕೆ ನೀವು ಪ್ರಯತ್ನ ಮಾಡಿರಿ. ಸಂಶೋಧನೆ ಅಥವಾ ಏನು ಈ ಒಂದು ಹೊಸ ಹಾದಿ ನಿಮಗೆ ಬೇಕಂದ್ರೆ ಅಲ್ಲಿ ಹುಡುಕಾಡ್ರಿ, ಕಳ್ಕೊಂಡಲ್ಲೇ ಹುಡುಕಾಡ್ರಿ. ಹಂಗಾದ್ರೆ ನಿಮಗೇನಾದರೂ ಸಿಗ್ತೈತಿ. ಮತ್ತು ನೀವು ಇದನ್ನು ಬೇಡ ಅದು ಬೇಡ ಅಂತೇಳಿ ಎಲ್ಲಲ್ಲಿ ಹೋದ್ರೆ ನಿಮಗೇನೂ ಸಿಗಂಗಿಲ್ಲ ಸರ್. ಅದಕ್ಕಾಗಿ ಇಂದಿನ ಯುವಕರು ಏನು ಮಾಡ್ಬೇಕಂದ್ರೆ ಶ್ರದ್ಧೆಯಿಂದ ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ಒಂದು ಕಡೆ ಕೃಷಿನೂ ಮಾಡಲಿ, ಒಂದು ಕಡೆ ಶಿಕ್ಷಣನೂ ಪಡ್ಕೊಳ್ಳಿ, ಎರಡನ್ನೂ ಜಾಯಿಂಟ್ ಆಗಿ ಪಡ್ಕೊಳ್ಳ್ರಿ. ಯಾಕಂದ್ರೆ ಶಿಕ್ಷಣದಿಂದ ನೌಕರಿ ಸಿಗ್ತೈತೆ ಅಂತೇಳಿ ನಾನು ಹೇಳೋಕ್ಕಾಗಲ್ಲ ಸರ್. ಯಾಕಂದ್ರೆ ನನಗೆ ಒಂದು ಉನ್ನತ ಅವಕಾಶಗಳು ಸಿಗುವಲ್ವು. ಹಂಗಾಗಿ ಒಂದು ಶಿಕ್ಷಣನೂ ಪಡ್ಕೊಳ್ಳೋದ್ರ ಜೊತೆಗೆ ಈ ಕೃಷಿನೂ ನೀವು ಪ್ರೀತಿಸ್ರಿ, ಅದು ನಿಮ್ಮನ್ನು ಕೈ ಹಿಡಿತೈತಿ. ಅದ್ರ ಜೊತೆಗೆ ಅದು ನಿಮ್ಮನ್ನ ಕಾಪಾಡುವಂಥ ಸಂದರ್ಭ ಬರಬಹುದು ಅಂತೇಳಿ ನಾನು ಹೇಳ್ತೀನಿ ಸರ್. ಭೀಮಪ್ಪರ, ನಮ್ಮ ಕೊನೆಯದೊಂದು ಪ್ರಶ್ನೆ, ಈ ಕಟ್ಟವ್ವನವರ್ ಈ ಸರ್ನೇಮು ಏನು, ಯಾವುದರ ಹಿಂದೆ ಬಂದಿದ್ದು? ನಮ್ಮ ಅಜ್ಜಿ ನಮ್ಮ ಅಪ್ಪನ ತಾಯಿ ಅವರು ಫಸ್ಟ್ ಜನ ಕುಂದ್ಗಳ್ಳಿ ಕುಂದ್ಗಂಡು ಮಾತಾಡ್ಲಿ ಅಂತೇಳಿ ಒಂದು ಸಣ್ಣದ ಒಂದು ಕಟ್ಟೆ ಕಟ್ಟಿದ್ರು ಸರ್, ಬೇವಿನ ಗಿಡದ ಹತ್ರ ಒಂದು ಕಟ್ಟೆ ಕಟ್ಟಿದ್ರು. ಆ ಕಟ್ಟಿತಾಗ ಬಂದು ಕುಂದ್ರಕ್ಕಾರ ಅವ್ರು ಕೆಲವ್ರು ಏನ್ ಮಾತಾಡ್ತಿದ್ರು ಅಂದ್ರೆ, ಸರ್ ಏ ಕಟ್ಟೆ ಒಂದು ಕಟ್ಟೆ ಐತಲ್ಲ ಅಲ್ಲಿ ಬಂದ್ಬಿಡ್ರಿ, ಕಟ್ಟೆ ಒಂದು ಕಟ್ಟೆ ಐತಲ್ಲ ಅಲ್ಲಿ ಬರ್ರಿ. ಎಲ್ಲರೂ ಅದೇ ಥರ ಹೇಳ್ತಾರೆ. ಅವಾಗ ಅಮ್ಮ ಅಂತಿದ್ದಂತ, ಏ ನನ್ನ ಹೆಸರು ಯಾಕೆ ಹೇಳ್ತೀರಪ್ಪ ಬರೀ ಯಾವ ನೋಡಿದ್ರಿ ಹಿಂಗ ಅರ್ಥ ತಗಲ್ಬೇ, ಇಲ್ಲಾಂದ್ರ ನಿನ್ನ ಕಟ್ಟೆ ಅಂದ್ರನ ಅರ್ಥ ಆಗ ಕಟ್ಟೆ ಕಟ್ಟಾಳಲ್ಲ ಅಲ್ಲಿ ಬರ್ರಿ ಅಂತ ಹೇಳ್ತೀವಿ. ಅದಕ್ಕೆ ಕಟ್ಟೆವನವರು ಅಂತೇಳಿ ಅದು ಹೆಸರು ಹಂಗೆ ಬಿದ್ದುಬಿಟ್ಟದ ಸರ್. ನಮ್ಮ ಮನೆ ತನ ಗುರುತು ಮಾಡ್ಬೇಕಂದ್ರೆ ಕಟ್ಟೆವನವರು ಅಂತೇಳಿ ಹೇಳೋದು ಪದ್ಧತಿ ಆಗೈತೆ ಸರ್. ಒಳ್ಳೆಯದು ಭೀಮಪ್ಪರೇ, ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನಮಗೂ ಭಾಳ ಖುಷಿ ಆಗ್ತದೆ. ನಮ್ಮ ರೈತರಿಗೂ ನಿಮ್ಮ ಮಾತುಗಳು ಒಂದು ಪ್ರೇರಣೆಯಾಗಿ ಇದ್ದಾವೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅದರಲ್ಲೂ ವಿಶೇಷವಾಗಿ ನೀವು ಯುವಕರು, ಈ ಕಾರ್ಯಕ್ರಮವನ್ನು ಕೇಳುವಂತಹ ಯುವ ರೈತರು ಸಹಿತ ಒಂದಿಷ್ಟು ಪ್ರೇರಣೆಗೆ ಒಳಗಾಗಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೂ ಕೃಷಿ ಅನುಭವ ಕುರಿತು ಶ್ರೀ ಭೀಮಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್. ಇದೀಗ ಕೇಳೋಣ ಕೃಷಿ ಗೀತೆಯನ್ನು. ಕೃಷಿ ಗೀತೆ ಕೇಳುವ ಮೊದಲು ಒಂದು ಪ್ರಕಟಣೆಯನ್ನು ಕೇಳ್ಕೊಂಡು ಬರೋಣ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಪರಿಯ ಸೊಬಗಾವ ದೇವಿಯೊಳು ನಾ ಕಾಣಿ, ಈ ಪರಿಯ ಸೊಬಗಾವ ಬಗಾ. ಭಾಗದ